ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನಿಮಗೆ ಕೇಳಿಸ್ತಾ ಇದ್ದೇನೆ ಭರ್ಜರಿ ಬೇಟೆ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಶ್ರೀ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಳೆಯರಾಜ. ನನ್ನ ಜೋಡಿ ಘಾಟಿ ನನ್ನ ಜೋಡಿ ಸ್ವೀಟಿ ನನ್ನ ಜೋಡಿ ಘಾಟಿ ನನ್ನ ಜೋಡಿ ಈಗ ಲೈಫ್ ಲವ್ಲಿ ಲವ್ಲಿ ನಾಳೆ ಸಾಂಗು ಲಾಲಿ ಲಾಲಿ ಈಗ ಲೈಫ್ ಲವ್ಲಿ ಲವ್ಲಿ ನಾಳೆ ಸಾಂಗು ಲಾಲಿ ಲಾಲಿ ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೀವೀಗ ಕೇಳ್ತಾ ಇರೋ ಗೀತೆ ಆ ದಿನಗಳು ಚಿತ್ರದ್ದು. ಈ ಗೀತೆನ ಹಾಡಿದ್ದಾರೆ ನಂದಿತಾ ಹಾಗೂ ಇಳೆಯರಾಜ. ಇಳೆಯರಾಜ ಅವರೇ ಸಂಗೀತ ಸಂಯೋಜನೆ ಮಾಡಿರುವ ಈ ಚಿತ್ರಕ್ಕೆ ಸಾಹಿತ್ಯ ಕೆ ಕಲ್ಯಾಣ್ ಅವರಿಂದ. ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಒಂದೇ ಸಾಕು ದಿನವು ಬೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ ಬಾ ಸಿಹಿಗಾಳಿ ಸಿಹಿಗಾಳಿ ಬಾನಾಡಿಗೊಂದು ಸವಿ ಮಾತು ಕಲಿಸುವ